ಆಮೇಲೆ ದ್ರಾಕ್ಷಿ ಮಾಡಿದೆ. 82ಕ್ಕೆ ನಾನು ದ್ರಾಕ್ಷಿ ಮಾಡಿದೆ. ದ್ರಾಕ್ಷಿ ಮಾಡ್ತಾ ಮಾಡ್ತಾ ನಾನು 90 ತನಕ ಯಾಕೋ ಈ ರಾಸಾಯನಿಕ ಮುಕ್ತ ಮಾಡಬೇಕು ಅಂತೇಳಿ ಅವಾಗ ನಾನು ಋಷಿ ಕೃಷಿ ಅವ್ರಲ್ಲಿ ಹೋದೆ, ದೇಶಪಾಂಡೆ ಕೃಷಿ ಕಡೆ. ಆಮೇಲೆ ಇಲ್ಲಿ ಸುಭಾಷ್ ಪಾಳೇಕರ್ ಅವ್ರ ನಿಸರ್ಗ ಕೃಷಿ ಬಗ್ಗೆ ನನಗೆ 2006 ಕೂಡಲ ಸಂಗಮದೊಳಗೆ ಕಾರ್ಯಾಗಾರಕ್ಕೆ 7 ಅಟೆಂಡ್ ಆದೆ. ಅಲ್ಲಿಂದ ನಾನು ಬದಲಿಸಿಬಿಟ್ಟೆ, ನಾನು ನೈಸರ್ಗಿಕ ಬಂದುಬಿಟ್ಟೆ. ನಾನು ರಾಸಾಯನಿಕ ಮಾಡುವಾಗ ಏನು ಮಾಡ್ತಿದ್ದೆ, ಸಾಯಿಲ್ ಟೆಸ್ಟು, ವಾಟರ್ ಟೆಸ್ಟು, ಲೀಪ್ ಎನಾಲಿಸಿಸು ನಾನು ಮಾಡೋಕ್ಕೆ ಸೋಲಾಪುರ್ ಪ್ರೈವೇಟ್ ಕಂಪ್ನಿಯೊಳಗೆ ನಾನು ಮಾಡಿಸ್ಕೊಂಡು ಬರ್ತಿದ್ದೆ. 1986 ಜಿಲ್ಲೆಗೆ ನನ್ನ ದ್ರಾಕ್ಷಿ ಫಸ್ಟ್ ಬಂತು. ಅವಾಗ ಏನು ಮಾಡ್ತಿದ್ದೇವೆ, ನಾವು ವಿಜ್ಞಾನಿಗಳ ಕಡೆ ಹೋಗ್ತಿದ್ದೀವಿ. ವಿಜ್ಞಾನಿಗಳೊಂದು ಮಾತು ಹೇಳ್ತಿದ್ರು, ನೀವು ಸಾಯಿಲ್ ಟೆಸ್ಟ್ ಮಾಡಿಸಲಾರ್ದೆ ಮಾಡಿದ್ರೆ ಬೇಕಾದ ಕಡಿಮೆ ಕೊಡ್ತೀರಿ, ಬೇಡದ ಹೆಸ್ ಕೊಡ್ತೀರಿ, ದುಡ್ಡು ಅಪವ್ಯ ಆಗದ, ಇಳುವರಿಯೊಳಗೆ ಕಡಿಮೆ ಆಗುತ್ತೆ ಅಂತೇಳಿ. ಅದನ್ನ ನೋಡ್ಕೊಂಡು ನಾವು ಸಾಯಿಲ್ ಟೆಸ್ಟ್ ಮಾಡಿದಾಗ ನನಗೆ ಇಳುವರಿಯೊಳಗೆ 25% ಹೆಚ್ಚು, ಖರ್ಚಿನೊಳಗೆ 25% ಕಡಿಮೆ. ಉದಾಹರಣೆ, ನಾನು ದ್ರಾಕ್ಷಿ ಮಾಡುವಾಗ ಒಂದು 10,000 ಖರ್ಚು ಮಾಡಿ 10 ಬೆಳೀತಿದ್ದೆ ಅಂತಂದ್ರೆ ನನಗೆ 7,500 ಖರ್ಚು 12 ದ್ರಾಕ್ಷಿ. ಅದೇ ಸಾಯಿಲ್ ಟೆಸ್ಟ್ ಮಾಡಿದಾಗ ನನಗೆ ಬಿಜಾಪುರ ಜಿಲ್ಲೆಗೆ ಫಸ್ಟ್ ಬಂತು. ನಾನು ಪ್ರದರ್ಶನಕ್ಕೆ ನಾನು ಫಸ್ಟ್ ಬಂತು ಕಾರಣ ಅಂದ್ರೆ ಇದು ಸೋಲಾಪುರ ಟೆಸ್ಟ್ ಮಾಡಿದಾಗ. ಮುಂದೆ ಯಾಕೋ ನನಗೆ ಭೂಮಿ ಕೆಡ್ತದ ತಿಳ್ಕೊಂಡು ನಾನು ಇದನ್ನ ಚೇಂಜ್ ಮಾಡಿಬಿಡ್ಬೇಕು ಅಂತೇಳಿ ಸುಭಾಷ್ ಪಾಳೇಕರ್ ಬಂದಾಗ 2006 ಈ ಕಡೆಯಿಂದ ಮಾಡ್ಕೊತ ಬಂದೆ. ಆಮೇಲೆ ಏನು ಮಾಡಿದೆ, ನನಗೆ ಫುಲ್ ನಾನು ಒಟ್ಟು ಯಾವುದೋ ರಾಸಾಯನಿಕ ಬಳಕೆ ಇಲ್ಲ ನನ್ನ ತೋಟಕ್ಕೆ, ಎರೆಹುಳು ಪೂರ್ಣ ಎರೆಹುಳು ಅದಾವೆ. ಸುಭಾಷ್ ಪಾಳೇಕರ್ ಅವರು ಒಂದು ರಾಜ್ಯ ಒಂದು ಇದನ್ನು ಮಾಡಿದರು ಸಭೆ, ಅದರೊಳಗೆ ನಾನು ಸದಸ್ಯ ಇದ್ದೀನಿ. ಅವರು ಎಲ್ಲೇ ಕಾರ್ಯಕರ್ಕ ಹೋದ್ರೂ ನಾನು ಹೋಗಲೇಬೇಕು, ನಾನು ಅನುಭವ ಕೊಡೋಕೆ. ಮುಂದೆ ಕ್ರಮೇಣ ನಾನು ಕಬ್ಬು ಮಾಡಿದಾಗ ಸ್ವಂತ ಗಣನೂ ಮಾಡಿ ನಾನು ಎಲ್ಲ ಬೆಲ್ಲನೂ ಮಾಡೀನಿ. ಆಮೇಲೆ ಈ ಕಡೆ ಬಾಳೆ ಮಾಡಿ ನೋಡಿದೆ, ಆ ಕಡೆ ದ್ರಾಕ್ಷಿ, ಆಮೇಲೆ ಈ ಸದ ರೇಷ್ಮೆ ಮಾಡಿದೆ. ರೇಷ್ಮೆ ಮಾಡಿದ್ರೆ ನಾನು ಇಲ್ಲಿವರೆಗೆ ಅನುಭವ ಪ್ರಕಾರ ರೇಷ್ಮೆನೇ ಅತಿ ಒಳ್ಳೆಯ ಬೆಳೆ. ಅದಕ್ಕೆ 4 ನೆಗೆಟಿವ್ ಪಾಯಿಂಟ್ಸ್ ಇಲ್ಲ, ಒಂದು ಹಕ್ಕಿ ಬಿಡಿಯೋಂಗಿಲ್ಲ, ಒಂದು ತುಡುಗಾಗಂಗಿಲ್ಲ, ಒಂದು ಸ್ಪ್ರೇ ಡಸ್ಟ ಇಲ್ಲ, ಗೌರ್ಮೆಂಟ್ ಮಾರ್ಕೆಟ್ ಅದ, ಎಲ್ಲಿ ಮೋಸ ಅನ್ನೋದಿಲ್ಲ. ಮತ್ತು ಇಳುವರಿ ನಿಮಗೆ ಪ್ರತಿ ದೀಡ್ ತಿಂಗಳಿಗೊಂದು ಬೀಡು ಬರ್ತದೆ. ರೇಷ್ಮೆ ನಮ್ಮ ಇವರು ಗೋಳ್ಗೊಂಡ ಅವ್ರು ನಮ್ಮನ್ನು ಬೆಂಗಳೂರು ಕರ್ಕೊಂಡು ಹೋದ್ರು, ಮೈಸೂರು ಕರ್ಕೊಂಡು ಹೋದ್ರು, ಇಲ್ಲಿ ಟ್ರೀ ಮರಬೇರಿ ಮಾಡೋಣ ಅಂತೇಳಿ. ಅವಾಗೆಲ್ಲ ನೋಡೋದೆಲ್ಲ ನಾನು ಟ್ರೀ ಮರಬೇರಿ ಮಾಡ್ಬೇಕಾದ್ರೆ 4 ಉದ್ದ 4 ಅಗಲ 4 ಗುಮ್ಮ ಮಾಡಬೇಕತ್ತಿತ್ತು. ಅದರಲ್ಲಿ ನೋಡೋದೆಲ್ಲ ಡೀಪ್ ಸಾಯಿಲ್ ಇತ್ತು. ನಮ್ಮ ಡೀಪ್ ಸಾಯಿಲ್ ಅಲ್ಲ ಬಿಜಾಪುರ ಜಿಲ್ಲೆ, ಅದ್ರಾಗ ಮ್ಯಾಗ ಒಂದು ದೀಡ್ ಬಿಟ್ಟು ಮಣ್ಣು ತೆಳಗೆ ಗರಸ ಸುಣದೋಷೆ, ಅದನ್ನ ಬಿಟ್ಟು ನಾ ಏನು ಮಾಡಿಬಿಟ್ಟೆ, ಒಂಟ್ಪಾಳಿಗಳಿಗೆ ಹೊಡೋದು. ನಾನು ಯಾಕೋ ನನಗೆ 10 ಅಷ್ಟು ಇದು ಅನಿಸಲಿಲ್ಲ, 8-9 ಮಾಡಿದೆ. ಆಮೇಲೆ ನಮ್ಮ ಪಾಳಕರ್ ಹೇಳ್ದಂಗೆ ನೀವು ವಿಜ್ಞಾನಿಗಳಾಗಿರೋ ತೆಗೆಸಿನ ಮುಂದೆ 10 10, 8, 10, 12, 10, 16 ಮಾಡಿದೆ. ನನ್ನ ತೋಟದಾಗ ನಾನು ಮಾಡಿದೆ. ಆಮೇಲೆ ಡಿಪಾರ್ಟ್ಮೆಂಟ್ದವ್ರು ಇವರು 3 ಸ್ಟ್ಯಾಂಡ್ ಬಿಡ್ರಿ ಅಂದರು, ಅದನ್ನ 1.5 ಇಟ್ಟೆ, ಒಂದು 1/2 ಇಟ್ಕೊಂಡು ನಾನು ಹುಲ್ಲು ನಾಸಿಗಡು ಅತ್ಯಕ್ಷಿಂದ ಡಾಕ್ಟರ್ ಸಾಯಿಲ್ದವ್ರ ಅಭಿಪ್ರಾಯ ಪ್ರಕಾರ ಮಾಡಿದೆ. ಅದು ಈಗ ನನಗೆ ಏನಾಗೈತಿ, 1.5 ಮಾಡಿದ ಭಾಳ ಟಾಪ್ ಬಂದ್ಬಿಟ್ಟೈತಿ. ಮುಂದೆ ಈ ಸದ್ ನನ್ನ ತೋಟಕ್ಕೆ ಯಾರೊಬ್ಬ ರೈತ ಬಂದಂದ್ರೆ ನಂದು ಜಸ್ಟ್ ಯೂನಿವರ್ಸಿಟಿ ಇದ್ದಂಗೆ 9-8 ನೋಡ್ಬೋದು, 10-10 ನೋಡ್ಬೋದು, 10-12 ನೋಡ್ಬೋದು, 10-6 ನೋಡ್ಬೋದು. ಇದು ಸಸಿಗಳ ಅಂತರ. ಇನ್ನು ಸ್ಟ್ಯಾಮ್ 2 ಇಡಬೇಕು, 1/2 ಇಡಬೇಕು, 3 ಇಡಬೇಕು, 4 ಇಡಬೇಕು, ಅದೆಲ್ಲ ನೋಡಿ ನಮ್ಮಲ್ಲಿ ಬಂದವ್ರು ಪ್ರತಿ ರೇಷ್ಮೆ ಬೆಳೆಗಾರ ನಮ್ಮಲ್ಲಿ ಅನುಭವ ತೊಗೊಂಡೋಗ್ಬೇಕು. ಇನ್ನು ನಂದು ಇದು ಹೆಂಗಂದ್ರೆ ವೇಟ್ ಆ್ಯಂಡ್ ಮೆಜರ್ಮೆಂಟ್, ಪ್ರತಿ ಎಲಿನೂ ಕಾಟ, ರೇಷ್ಮೆ ಹುಳನೂ ಕಾಟ, ಮಂದು ಗೂಡನೂ ಕಾಟ. ಅಂದ್ರೆ ನಾ ಜಸ್ಟ್ 4 ಜ್ವರ ಪಾಸ್ ಆದ ಒಳ್ಳೆ ಫೀಡಿಂಗ್ ಕೊಟ್ಟಾಗ ನಂದು 1 ಆಯಿತು ಹುಳ ಅಂದ್ರೆ ಮುಂದೆ ಅದು 4 ಗೂಡಿಗೆ ಬಂದಾಗ 4 ಹಾಕಿದ್ರೆ ಗೂಡಿ 2 ಆಗುತ್ತೆ. ಇದು ತಪ್ಪು, ನಂದು 8 ಬರ್ತದೆ, ನಂದು ಒಂದು ಎಲಿ 8 ಬರ್ತದೆ. ಅದನ್ನ ಇಳುವರಿನೂ ಅಷ್ಟೇ ಬರ್ತದೆ. ನನಗೆ ಚಾಕಿ ಸೆಂಟರ್ದವ್ರು ನಿಮಗೆ 40-50,000 ಹುಳ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೆ 45,000 ಕೊಟ್ಟಾರ ನಾವು ಸಪೋಸ್ ತಿಳ್ಕೊಳ್ಳೋನು, ನಮಗೆ 4 ಹುಳ ಆಯ್ತು ಅಂದರೆ 2 ಗೂಡಾಕ್ತದೆ. ಅವಾಗ ನಮ್ದು ಇದು 80 ಬರಲೇಬೇಕಲ್ಲ, 80 ಬರಲೇಬೇಕು. ಅದು ಬರ್ಲಿಕ್ಕಂದ್ರೆ ಅವ್ರು ನಮ್ಗೆ ಕಡಿಮೆ ಕೊಟ್ಟಾರ ತರ್ತ. ಅಲ್ಲಿ ಸಪೋಸ್ ಒಮ್ಮೆ ಹಾಲು ರೋಗ ಯಾವುದೇ ರೋಗ ಬಂತು ಅಂದರೆ ಅವೆಲ್ಲ ಹುಳ ತೆಗೆದು ಹುಳ ಕಾಟ ಮಾಡಿ ನಾನು ಚೆಲ್ಲಿಬಿಡ್ತೀನಿ. ಕಾಟ ಮಾಡಿದಾಗ ನಾನು ಎಷ್ಟು ಚೆಲ್ಲದೆ ನನ್ನ ಗೂಡು ಎಷ್ಟು ಆಗಬೇಕಾಗಿತ್ತು. ಅದು ನೋಡಿದ್ರೆ ಇವತ್ತಿನ ದಿವಸ ರೈತರು ಎಲ್ಲಿ ತಪ್ಪಾಕತ್ತೀವಿ ನಾವು ಅಂದ್ರೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇಲ್ಲ, ಸಾಯಿಲ್ ಟೆಸ್ಟ್ಗೆ ನಾವು ಕಡೆ ಹೋಗೇ ಬಿಟ್ಟೆವು. ನಾವು ರಾಸಾಯನಿಕ ಬಗ್ಗೆ ಒಟ್ಟೆ ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂದ್ರೆ ನಮ್ಮ ಪಾಳೇಕರ್ ಸರ್ ನಮ್ಮ ಗುರುಗಳಾದಂಥ ಅವ್ರು ಏನು ಹೇಳ್ಯಾರ, ನಿಮಗೆ ನಿಮ್ಮ ತಂದೆ ಕೊಟ್ಟ ಅಂತ ತಿಳ್ಕೊಬೇಡ್ರಿ, ಒಳ್ಳೆ ಮಾತದ ನೆನಪಿಟ್ಕೋರಿ. ರೈತ ಬಾಂಧವ್ರಿಗೆ ವಿನಂತಿ, ನಂದು ಭೂಮಿ ನಿಮ್ಮ ತಂದೆಯವ್ರು ಕೊಟ್ಟ ತಿಳ್ಕೊಬೇಡ್ರಿ, ಮಗನೇ ಕೊಟ್ಟ ಅಂತ ಒಳ್ಳೆ ಭೂಮಿ ಇಟ್ಟು ಹೋಗ್ಬಿಡ್ರಿ. ಬಂಗಾರ ಅಂತ ಮಾತಿದ್ದು ನಮ್ಮೇನು ತಂದೆ ಕೊಟ್ಟ ಅಂತ ರಾಸಾಯನಿಕ ಮಾಡಿ ಎಲ್ಲ ಕೆಡಿಸಿ ಭೂಮಿದ ಹದಗೆಡಿಸಿ ಹೋಗಬೇಡ. ದಯವಿಟ್ಟು ನಿಮಗೆ ಇಳುವರಿ ಕಡಿಮೆ ಆಗ್ಬೋದು, ನೀವು ರಾಸಾಯನಿಕದಿಂದ ನೀವು ನೈಸರ್ಗಿಕ ಬಂದಾಗ ಕಡಿಮೆ ಆಗ್ತದೆ. ಕಡಿಮೆ ಆಗುತ್ತೆ, ನೀವು ಅದಾಗಲೇ ಅದು ಭೂಮಿ ಇದು ಮಾಡಿಬಿಟ್ಟಿರ್ತೇವೆ. ನಿಮ್ಮಲ್ಲಿ ಎರೆಹುಳನೇ ಇರುವುದಿಲ್ಲ. ಎರೆ ಹುಳ, ಎರಿ ಅಂದ್ರೆ ಮಣ್ಣು, ಹುಳ ಅಂದ್ರೆ ವರ್ಮ, ಇಂಗ್ಲೀಷ್ನೊಳಗೆ ಅರ್ಥ ವರ್ಮ. ಎಲ್ಲಿ ಅರ್ಥ ಅದ ಅಲ್ಲಿ ವರ್ಮ ಅದ. ಸಮುದ್ರ ಬಿಟ್ಟು ಎಲ್ಲ ತಾವಲ್ಲಿ ಅರ್ಥ ವರ್ಮ ಅದಾವು. ನಾವೇನು ಸುಭಾಷ್ ಪಾಳೇಕರ್ ಪತ್ತಿ ಪ್ರಕಾರ ನಾವು ಜೀವಾಮೃತ ಕೊಡ್ತೀವಿ, ಅವು 15 ತೆಳಗ ಅದಾವೆ ಎರೆಹುಳ, ತಾವೇ ಬಗ್ಗೆ ಮಾಡಿ ಮ್ಯಾಗ ಬರ್ತಾವು. ನೀವೇನು 2-3 ನೀವು ಇದನ್ನು ಕೊಟ್ಕೋತ ಬಂದ್ರಿ ಅಂದ್ರೆ ಎರೆಹುಳ ಆಟೋಮೆಟಿಕ್ ಮ್ಯಾಗ ಬಂದಿರ್ತಾವು. 1 square foot 4 ಎರೆಹುಳ ಬಂದ್ರೆ ನಿಮ್ಮ ಭೂಮಿ ಪೂರ್ಣ ಶಕ್ತಿಯುತ ಆಗಿರ್ತದೆ ತಿಳ್ಕೊರಿ. ಆಮೇಲೆ ಈ ರಾಸಾಯನಿಕದಿಂದ ನೀವು ನೈಸರ್ಗಿಕ ಬಂದ್ರಿ ಅಂದ್ರೆ ಮೊದಲೇ ವರ್ಷ ನಿಮ್ಗೆ 30% ಇಳುವರಿ, ಎರಡನೇ ವರ್ಷ ನಿಮ್ಗೆ 60% ಇಳುವರಿ, ಮೂರನೇ ವರ್ಷ ನಿಮ್ಗೆ 90% ಇಳುವರಿ, ನಾಲ್ಕನೇ ವರ್ಷ

ಗೌರ್ಮೆಂಟ್ ಮಾರ್ಕೆಟ್ ಮಧ್ಯವರ್ತಿಗಳಿಲ್ಲ, ಗೌರ್ಮೆಂಟ್ ರಾಮನಗರ ಎಲ್ಲ ತರ ಮಾರ್ಕೆಟ್ ಅದಾವೆ. ನಿಮ್ಮ ಕಾಟ ನಾನಂತ ಹೋಗೋದಿಲ್ಲ, ನಮ್ಮ ಲೇಬರ್ ಕೊಟ್ಟು ಕಳಿಸಿರ್ತೀನಿ, ಇಲ್ಲಿ ಕಾಟ ಮಾಡಿ ಕಳಿಸಿರ್ತೀನಿ ಅಲ್ಲ, ಕರೆಕ್ಟ್ ಇರ್ತದೆ. ಮೋಸ ಅನ್ನೋದು ರೇಷ್ಮೆ ಒಳಗೆ ಇಲ್ಲೇ ಇಲ್ಲ. ಒಂದು ಇನ್ನೊಂದು, ಯಾವ ಬೆಳೆಯೊಳಗೂ ಚೆಕ್ ಕೊಟ್ಟು ರೊಕ್ಕ ಕೊಡುವಂಥ ಬೆಳೆ ಅಂದರೆ ನನ್ನ ಅನುಭವ ಪ್ರಕಾರ ರೇಷ್ಮೆ. ಉದಾಹರಣೆ, ಈಗ ನಾಳೆ ಒಂದು 28ನೇ ತಾರೀಕಿಗೆ ಹುಳ ಬರ್ತಾವೆ, ನಂದು 25 ದಿವಸ ಗೂಡು ಹೋಗ್ತದೆ, 22 25 ಕುಡಿಸಿ 23ನೇ ತಾರೀಕು ನಾ ಚೆಕ್ ನಾ ಕೊಡ್ಬೋದು. ಯಾವ ಬೆಳೆಯೊಳಗೂ ಇದು ಸಿಕ್ಕಿಲ್ಲ, ಇದು ರೇಷ್ಮೆಯ ನನ್ನ ಅನುಭವ. ಯಾವ ಬೆಳೆನೇ ತೆಗೆದು ಮಾತ್ರ ಇಟ್ಟು ನೋಡ್ಕೋಬೇಕಲ್ಲ ನಾವು. ಮತ್ತು ಇನ್ನೊಂದು, ಇದರ ಖರ್ಚ ಇಲ್ಲ, ಹೆಚ್ಚಿನ ಖರ್ಚಂತೂ ಇಲ್ಲೇ ಇಲ್ಲ ಸುಮ್ಮನೆ. ಮತ್ತು ಇನ್ನೇನು ಸ್ವಲ್ಪ, ಒಂದು ಎಕರೆಗೆ ಮಿನಿಮಮ್ 30-40 ಸಾವಿರ ಖರ್ಚು ಬರ್ತಾಯಿದ್ವು ಆಳಿನ ಮುಖಾಂತರ ಮಾಡೋರಿಗೆ. ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡು ಮಾಡಿದ್ರೆ ಸಾಕ್ರಿ, 2 ಎಕರೆ ಕಂಟ್ರೋಲ್ ಮಾಡೋಕ್ಕಾಕದವು. ಇವತ್ತಿನ ರೇಟ್ ಬಿಡು ನಾವು ಜವರೇ 400 ಹೇಳಿ, ಇವತ್ತು 4-500 ಬಂದ್ರೆ ಸಾಕು ನಮಗೆ. ಯಾವುದೂ ಇರಲಾರದೆ ನಿಮಗೆ ಪ್ರತಿ ತಿಂಗಳಿಗೂ 2 ಎಕರೆ ಮಾಡಿದರೆ 100,00,000 ನೀವು ಭಾಳ ತೆಗಿತೀರಿ ನೀವು. ಇಲ್ಲದ ನಮ್ಮ ಬೆಳೆಗಾರಂಥವ್ರದ ನಾನು ಸ್ವಲ್ಪ ಎಲ್ಲಿ ಆಳಸಿ ಮಾಡ್ತೀನಿ, ನಾವು ಸ್ವಲ್ಪ ಖರ್ಚು ಹೆಚ್ಚಿಗೆ ಬಂದಿರ್ತದೆ ಅಷ್ಟೇ. ಇನ್ನೊಂದು, ರೈತರು ಏನು ತಪ್ಪು ಮಾಡ್ತೀವಿ, ಯಾವುದು ಸೋಯಿ ಇರ್ತದೆ ಅದನ್ನು ಹಚ್ಚಂಗಿಲ್ಲ, ಯಾವ್ದು ತುಟ್ಟಿರ್ತದೆ ಅದನ್ನು ಹಚ್ತೀವಿ. ತುಟ್ಟಿದ್ದಾಗ ಹಚ್ತೀವಿ, ಅದು ಸೋಯಿದಾಗ ಬಿಟ್ಬಿಡ್ತೀವಿ, ಸೋಯಿದಾಗ ಬಿಡೋಣ ಅದು ತುಟ್ಟಾಗಿಬಿಡ್ತದೆ ಮುಂದೆ, ಅವು ಮತ್ತೆ ಹಚ್ತೀವಿ. ನಾವು ರೈತರ ತಪ್ಪುದೇ ಇಲ್ಲಿ, ಸೋಯಿದಾಗ ಹಚ್ತೀವಿ, ತುಟ್ಟಿದಾಗ ಬಿಟ್ಬಿಡ್ತೀವಿ, ಇದೇ ನಮ್ಮ ತಪ್ಪುದು. ಕಲ್ಲೂರು ಅವರು ಭಾಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಈಗ ಯಾರಾದರೂ ತಮ್ಮ ಜೋಡಿ ಮಾತಾಡಬೇಕು ಅಂತ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? 9-01-2-3-7-5-1-3. ಆತ್ಮೀಯರೇ, ಈಗೇನು ಸಿದ್ದಣ್ಣ ಕಲ್ಲೂರು ಅವರು ತಮ್ಮ ಮೊಬೈಲ್ ನಂಬರ್ನ ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9-09-02-3-7-5-1-3 ಈ ನಂಬರ್ನ ಈಗಾಗಲೇ ಅವರು ಹೇಳದಂಗ ಸಂಪರ್ಕ ಮಾಡಿ ತಾವು ಹೆಚ್ಚಿನ ವಿಚಾರಗಳನ್ನ ಅವರ ಜೊತೆಗೆ ವಿನಿಮಯ ಮಾಡಿಕೊಳ್ಳಬಹುದು. ಒಳ್ಳೇದು ಸಿದ್ದಣ್ಣ ರಾಮಣ್ಣ ಕಲ್ಲೂರು ಅವರೇ, ಇಲ್ಲಿ ತನಕ ತಮ್ಮ 5 ದಶಕಗಳ ಕೃಷಿ ಅನುಭವವನ್ನು ನಮ್ಮ ಎಲ್ಲ ರೈತರ ಜೊತೆಗೆ, ವಿಶೇಷವಾಗಿ ಯುವ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ಕೇಳುಗರ ಜೊತೆ ಹಂಚಿಕೊಂಡಿದ್ದಕ್ಕೆ, ಇಲ್ಲಿ ತನಕ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ಬಸನಬಾಗೇವಾಡಿಯ ಪ್ರಗತಿಪರ ಹಿರಿಯ ರೈತರಾದ ಸಿದ್ದಣ್ಣ ರಾಮಣ್ಣ ಕಲ್ಲೂರು ಅವರ ರೇಷ್ಮೆ ಮತ್ತು ಸಾವಯವ ಕೃಷಿಯ ಅನುಭವವನ್ನು ಇದುವರೆಗೆ ಕೇಳಿದ್ರಿ. ಇವರನ್ನ ಸಂದರ್ಶನ ಮಾಡಿದರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಕಿಸಾನವಾಣಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇದು ವಿಜಯಪುರ ಆಕಾಶವಾಣಿ. ಈಗ ಲಂಬಾಣಿ ಪದಗಳನ್ನು ಕೇಳೋಣ. ಹುಲಿಕಟ್ಟಿಯ ದಾನವ್ವ ಚೌಹಾಣ್ ಮತ್ತು ಸಂಗಡಿಗರಿಂದ